801-86-812. ಆತ್ಮೀಯರೇ, ಡಾಕ್ಟರ್ ಜೋಳಗೇಕರ್ ಹೇಳಿದಂಥ ಮೊಬೈಲ್ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9480186812. ಈ ನಂಬರನ್ನು ಸಂಪರ್ಕ ಮಾಡಿ ತಮಗೆ ಬೇಕಾದಂಥ ವಿಷಯಗಳ ಬಗ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಪ್ರವೀಣ್ ಜೋಳಗೇಕರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಹಣ್ಣಿನ ತೋಟವನ್ನು ನಿರ್ಮಾಣ ಮಾಡುವಂಥ ಒಂದು ಸಂದರ್ಭದೊಳಗೆ ಏನೇನು ಎಚ್ಚರಿಕೆ ಕ್ರಮಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು, ಯಾವ ರೀತಿ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಇಂಥ ವಿನ್ಯಾಸಗಳನ್ನು ನಾವು ಹೊಂದಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂಥ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಅಲ್ಲದೆ ತಮ್ಮಲ್ಲಿ ಸಿಗುವಂಥ ಸಸಿಗಳ ಬಗ್ಗೆ ಕೂಡ ತಾವು ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ತಜ್ಞವಾಳಿ ಒಳಗೆ ಇಲ್ಲಿ ತನಕ ಹಣ್ಣಿನ ತೋಟ ಮಾಡಬೇಕಾದಾಗ ಅನುಸರಿಸಬೇಕಾದ ಕ್ರಮಗಳ ಕುರಿತು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರವೀಣ್ ಜೋಳಗೇಕರ್ ಅವರ ಜೊತೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಸೋಮಶೇಖರ್ ರೂಳಿ. ಕೆಳಗರೆ ಈಗ ವಾಲ್ಮೀಕಿ ಎಕ್ಕರ್ನಾಳ್ ಮತ ಸಂಗ್ರಿಗರಿಂದ ತತ್ವಪದ ಕೇಳೋಣ. ಬೇಡಿ ಕೊಂಬುವೆನು ತ್ರೇ ಗುರುವೆ ನಿನ್ನನು ಮರೆಯಲಾರೆನು, ಬೇಡಿ ಕೊಂಬುವೆನು ತ್ರೇ ಗುರುವೆ ನಿನ್ನನು ಮರೆಯಲಾರೆನು, ಬೇಡಿ ಕೊಂಬುವೆನಯ್ಯ ನಿನಗೆ ಗಾಢ ಪದವಿ ನೀಡೋ ನನಗೆ, ಬೇಡಿ ಕೊಂಬುವೆನಯ್ಯ ನಿನಗೆ ಗಾಢ ಪದವಿಯ ನೀಡೋ ನನಗೆ, ರೂಢಿಯೋಳ್ ಮಾತ್ರ ಗುರು ದಯಳುವೆಂದು ಕರಗೊಟ್ಟಿ, ಬೇಡಿ ಕೊಂಬುವೆನು ತ್ರೇ ಗುರುವೆ ನಿನ್ನನು ಮರೆಯಲಾರೆನು, ಮೊದಲು ಎನ್ನನ್ನು ಬದಿಯಲ್ಲಿ ಕರೆದು ಮುದದಿ ನೋಡಿನ್ನು, ಆ ಮುದದಿ ನಿನ್ನ ಮತಿಯೊಳಿರುವೆನು, ಚದುರ ನಿನ್ನ ಮಧುರ ಪಣವ ಹೃದಯ ಕಮಲದಲ್ಲಿ ಸೇರಿ, ಚದುರ ನಿನ್ನ ಮಧುರ ಪ್ರಣವ ಹೃದಯ ಕಮಲದಲ್ಲಿ ಸೇರಿ, ಸದಮಲ ಗುಣ ಸಾಂಬ ಶಿವನೆ ಕರುಣಾದಿಂದ ಸಲವು ತಂದೆ, ಬೇಡಿ ಕುಂಬುವೆನು ರೇ ಗುರುವೆಯನ್ನನು ಮರೆಯಲಾರೆನು, ಆರು ಸ್ಥಳಗಳು ಮೇಲಿರುವ ಒತ್ತು ಮೂರು ಪೀಠಗಳು, ಆ ಮೂಲ ಪೀಠ ಏರಿ ನೋಡಲು ಸಾರೆ ಕೋಗುವಂತ ಸರ್ವನಾದ ಸಂಪು ಕೇಳುತ್ತಿರಲು, ಸಾರೆ ಕೋಗುವಂತ ಸರ್ವನಾದ ಸಂಪು ಕೇಳುತ್ತಿರಲು, ಹೀರ ನಿನ್ನಯ ಮೂಲ ದೊಟ್ಟೆ ತಾರಕಂಗಳಲ್ಲಿ ತೋರಿ, ಬೇಡಿ ಕುಂಬುವೆನು ರೇ ಗುರುವೆ ನಿನ್ನನು ಮರೆಯಲಾರೆನು, ಅಂಬರಾಗ್ರದಿ ತುಂಬಿರುವ ಕುಂಭ ಕೋಣ ಮಜದಿ, ತುಂಬಿರುವ ಕುಂಭ ಕೋಣ ಮಜದಿ, ಸಂಭ್ರಮದೆ ಬೆಳಗುವ ಜಂಬು ದೀಪದಿ, ಶಂಭೋ ನಿನ್ನ ದಿವ್ಯ ಚರಣ, ಶಂಭೋ ಗಂಗಾಂಬೆ ಹಿಂಬಾಲತ್ತಿ ಬಂದೆ ಗಂಗಾಧರನೇ ಎನ್ನ ಭವಗಳು ಎಂದಿಗೂ ಇಲ್ಲದಂಗ ಮಾಡು ಬೇಡಿ ಕುಂಬುವೆನು ಶ್ರೀ ಗುರುವೆ ಎನ್ನನು ಮರೆಯಲಾರೆನು ಕದಿಕನು ದಾರಿದ್ರ್ಯ ದೋಷ ಕಳೆದು ಪೊರೆಯುವನು ದೇಶ ಕದಿಕನು ದಾರಿದ್ರ್ಯ ದೋಷ ಕಳೆದು ಪೊರೆಯುವನು ನಂಬೇದ ಭಕ್ತಗೆ ಒಲಿದು ಕಾಣುವನು ದರೆಯೊಳಗಿಕ ಹೆಮ್ಮೊಡಗಿ ಈಶ ಪ್ರಭು ದೇವ ನಿಮ್ಮ ಧರೆಯೊಳಗಿಕ ಧರೆಯೊಳಗಿಕ ಹೆಮ್ಮೊಡಗಿ ಈಶ ಪ್ರಭು ದೇವ ನಿಮ್ಮ ಕರುಳನೆಂದೋ ಕರವ ಬಿಡೆದು ನಿತ್ಯ ತೋರೋ ಮುಕ್ತಿ ಪದವ ಬೇಡಿ ಕೊಂಬುವೆನು ಶ್ರೀ ಗುರುವೆ ನಿನ್ನನು ಮರೆಯಲಾರೆನು ಕೊಂಬುವೆನು ಶ್ರೀ ಗುರುವೆ ನಿನ್ನನು ಮರೆಯಲಾರೆನು ಬೇಡಿ ಕೊಂಬುವೆನು ಶ್ರೀ ಗುರುವೆ ನಿನ್ನನು ಮರೆಯಲಾರೆನು ಬೇಡೆ ಕೊಂಬುವೆನಯ್ಯ ನಿನಗೆ ಬೇಡೆ ಕೊಂಬುವೆ ಬೇಡೆ ಕೊಂಬುವೆ ಬೇಡೆ ಕೊಂಬುವೆನಯ್ಯ ನಿನಗೆ ಗಡ ಪದವಿ ನೀಡೋ ಎನಗೆ ಮಾತ್ರಿ ಗುರು ದಯಲೋ ಬೆಂದೋ ಶರ ಕೊಟ್ಟಿ ಬೇಡಿ ಕೊಂಬುವೆನು ಶ್ರೀ ಗುರುವೇ ನಿನ್ನನು ಮರೆಯಲಾರೆನು ಶ್ರೀ ಗುರುವೇ ನಿನ್ನನು ಮರೆಯಲಾರೆನು ಕಲಾವಿದರಾದ ವಾಲ್ಮೀಕಿ ಎಕ್ಕರ್ನಾಳ್ ಮತ್ತು ಸಂಗಡಿಗರಿಂದ ತತ್ವ ಪದ ಕೇಳ್ತಾ ಇದ್ರಿ. ಕೇಳ್ರಿ ಇನ್ನೊಂದು ಪದ. ನಾರಿನಿ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ ನಾರಿನಿ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ ನಾರಿನ ಸಣ್ಣವಳು ಊರಿನ ಚಿಕ್ಕವಳು ನಾರಿನ ಸಣ್ಣವಳು ಊರಿನ ಚಿಕ್ಕವಳು ಬಲ್ಲೆನೇಳ್ ಬಾವಯ್ಯ ಏನ್ ಕೇಳ್ತಿ ಕೇಳಯ್ಯ ಬಲ್ಲೆನೇಳ್ ಬಾವಯ್ಯ ಏನ್ ಕೇಳ್ತಿ ಕೇಳಯ್ಯ ಒಂಟಿ ಗಾಲಿಲ್ ನಿಲ್ಲೋದು ಮಂಟಪ ಸುತ್ತೋದು ಒಂಟಿ ಗಾಲಿಲಿ ನಿಲ್ಲೋದು ಮಂಟಪ ಸುತ್ತೋದು ಸ್ವಾಮಿ ಶಂಕರನ ದಯದಿಂದ ಬೆಳೆಯೋದು ನಾರಿನಿ ಬಲ್ಲರೇಳ ಸ್ವಾಮಿ ಶಂಕರನ ದಯದಿಂದ ಬೆಳೆಯೋದು ನಾರಿನಿ ಬಲ್ಲರೇಳ ಒಂಟಿಗಾಲಿಲಿ ನಿಲ್ಲೋದು ಮಂಟಪ ಸುತ್ತೋದು ಸ್ವಾಮಿ ಶಂಕರನ ದಯದಿಂದ ಬೆಳೆಯೋದಂದ್ರ ಜೋಳದ ದಂಟು ಅಲ್ಲವೇನ ಜೋಳದ ದಂಟು ಅಲ್ಲವೇನ ಬಲ್ಲೆನೇಳ್ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ ಬಲ್ಲೆನೇಳ್ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ ಎರಡು ಕಾಲಿಲಿ ನಿಲ್ಲೋದು ಇಂಗಳಸಿ ಆರೋದು ಎರಡು ಕಾಲಿಲಿ ನಿಲ್ಲೋದು ಇಂಗಳಸಿ ಆರೋದು ತಂಗಿ ಮಕ್ಕಳನ್ನ ಅಂಗಳಕ್ಕ ಕರೆಯೋದು ತಂಗಿ ಮಕ್ಕಳನ್ನ ಅಂಗಳಕ್ಕ ಕರೆಯೋದು ನಾರಿನಿ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ ನಾರಿನಿ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ ಎರಡು ಕಾಲಿಲಿ ನಿಲ್ಲೋದು ಇಂಗಳಸಿ ಆರೋದು ಎರಡು ಕಾಲಿ ನಿಲ್ಲೋದು ಇಂಗಳಸಿ ಆರೋದು ತಂಗಿ ಮಕ್ಕಳನ್ನೆಲ್ಲ ಅಂಗಳಕ್ಕ ಕರೆಯುವುದಂದ್ರ ಕೋಳಿಯ ಪಿಳ್ಳಿ ಅಲ್ಲವೇನ. ತಂಗಿ ಮಕ್ಕಳನ್ನು ಅಂಗಳಕ್ಕ ಕರೆಯುವುದಂದ್ರ ಕೋಳಿಯ ಪಿಳ್ಳಿ ಅಲ್ಲವೇನ. ಬಲ್ಲೆನೇಳಿ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ, ಬಲ್ಲೆನೇಳಿ ಬಾವಯ್ಯ ಇನ್ನೇನು ಕೇಳ್ತಿ ಕೇಳಯ್ಯ. ಬೇಲಿಯಲ್ಲಿ ಹುಟ್ಟೋದು ಬೆಟ್ಟ ಕಹಬ್ಬೋದು, ಬೇಲಿಯಲ್ಲಿ ಹುಟ್ಟೋದು ಬೆಟ್ಟ ಕಹಬ್ಬೋದು, ಹಾದಿ ಹಿಡಿದು ಹೋಗುವವರ ಸೆರ ಹಿಡಿದು ಜಗ್ಗುವುದು, ಹಾದಿ ಹಿಡಿದು ಹೋಗುವವರ ಸಿರಿ ಹಿಡಿದು ಜಗ್ಗುವುದು. ನಾರಿ ನೀ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ, ನಾರಿ ನೀ ಬಲ್ಲರೇಳ ಬೆಡಗಿದು ಕಿವಿಗೊಟ್ಟು ಕುಂತು ಕೇಳ. ಬೇಲಿಯಲ್ಲಿ ಹುಟ್ಟೋದು